ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:15. ಕಾರ್ಯಕ್ರಮ ಚಿತ್ರಗೀತೆಗಳು. ಸಂಗಾಂತಿ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಸಂಗೀತ ಹಂಸಲೇಖ ಅವರದು. ಅಷ್ಟು ಚಂದ ನೀನು ಚೆಲುವೆ ಚೆಲುವೆ, ತೀಡಿದಷ್ಟು ಗಂಧ ನೀನು ಒಲವೇ ಒಲವೇ. ಏನು ಕಂಡು ನಗುವೆ ನಗುವೆ ಹಾಗೆ, ಏನೇ ಇರಲಿ ನಗುನಿ ನಗುನಿ ಹೀಗೆ. ನೋಡಿದಷ್ಟು ಚಂದ ನೀನು ಚೆಲುವೆ ಚೆಲುವೆ, ತೀಡಿದಷ್ಟು ಗಂಧ ನೀನು ಒಲವೆ ಒಲವೆ. ದೀಪ ಅದರಿಂದ ನಗುವಿಗೆ ಬಂತು ಪ್ರೀತಿಯ ರೂಪ. ಹೃದಯ ಕಂಡ ಕರಸ ನೀನು ಚೆಲುವೆ, ನಿನ್ನ ಕರೆ ನನ್ನೊಳಗೆ ನಾ ತುಣಿವೆ. ಸಂಗಾತಿಯಾಗು ಈ ಪ್ರೀತಿಗೆ, ಸಂಗಾತಿಯಾಗು ಈ ಬಾಳಿಗೆ. ಕಂಡು ನಗುವೆ ನಗುವೆ ಹಾಗೆ, ಏನೇ ಇರಲಿ ನಗುನಿ ನಗುನಿ ಹೀಗೆ. ನೋಡಿದಷ್ಟು ಚಂದ ನೀನು ಚೆಲುವೆ ಚೆಲುವೆ, ತೀಡಿದಷ್ಟು ಗಂಧ ನೀನು ಒಲವೆ ಒಲವೆ.

ಸ್ತ್ರೀ ಚಿತ್ರಂಕೆಂದು ಧ್ವನಿ ನೀಡಿದ್ದಾರೆ ಬಿಆರ್ ಛಾಯಾ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜನ ಭಯವಿಲ್ಲ, ಮನೆ ಭಯವಿಲ್ಲ, ಜನ ಭಯವಿಲ್ಲ, ಮನೆ ಭಯವಿಲ್ಲ, ನೋಡಾರೆಂಬ ನಕ್ಕಾರೆಂಬ ನಾಚಿಕೆಯಿಲ್ಲ, ಮುಜುಗರವಿಲ್ಲ, ಕಳವಳವಿಲ್ಲ, ಕಳವಳವಿಲ್ಲ, ತಲಮಳವಿಲ್ಲ, ಕಳವಳವಿಲ್ಲ, ಫುಟ್ಪಾತ್ ಚಿತ್ರದ ಗೀತೆ ಮಾಸ್ಟರ್ ಕಿಶನ್, ಅನೂಪ್ ಹಾಗೂ ಜೆ ಸಿಲಿನ್ ಹಾಡಿದ್ದಾರೆ. ನಾಲ್ಕೆ ಸಿಟ್ಟು ಮೂಗ್ನಲ್ ಕನ್ನಡ ಹಾಡು ಹುಟ್ಟಿದರೇನೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂದ್ರು ಅಣ್ಣ, ಕನ್ನಡ ನಾಡಿನ ಕೀರ್ತಿ ಪತಾಕೆ ನಮ್ಮ ರಾಜಣ್ಣ, ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ಬೆಳೆದ ಮಣ್ಣು ಅಣ್ಣ, ಇಂಥ ಮಣ್ಣಲ್ಲಿ ಹುಟ್ಟಿದ್ದಣ್ಣ ಕನ್ನಡ ಮಣ್ಣಿನ ಚಿನ್ನ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಇನ್ಯಾವ ಇಂದು ಯಾವ ಯಾವ ಇನ್ಯಾವ ಇಂದು ಯಾವ ಯಾವ ದೇವರ ಸಾಟಿಯಾಗರು ತಾಯಿ ದೇವರ ಮುಂದೆ ಕೋಟಿ ಜನುಮ ಜನಿಸಿ ಬಂದ್ರು ತೀರದ ಋಣವು ಒಂದೇ ನೋವನ್ನು ನುಂಗಿ ನಗುವನ್ನು ನೀಡೋ ಕರುಣಾಮಯಿ ನೀನವ್ವ ನಿನ್ನಯ ಮಡಿಲು ಮಮತೆಯ ಕಡಲು ಜಗದ ಮೊದಲ ದೈವ ಲೋಕ ಕಾಯುವ ನಾಯಕನಾದರೂ ಮಾತೆಯ ಮುಂದೆ ಮಗನೇ ಕಂದನ ಮೊದಲ ಮೊದಲ ನುಡಿಯು ಅಮ್ಮ ನೀನೇ ತಾನೇ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ನಾಗದೇವತೆ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಶ್ಯಾಮನು ಮುರಳಿ ಮುರಳಿ ರವಳಿ ರವಳಿ ಎದೆಗೆ ಧುಮುಕಿ ಧುಮುಕಿ ಶಾಸ್ತ್ರಿ ಚಿತ್ರ ಹಾಗೂ ಸುಮಾ ಶಾಸ್ತ್ರಿ ಹಾಡಿರುವ ನಾನು ನನ್ನ ಹೆಂಡತಿದು ಚಿತ್ರದ ಗೀತೆ. ಒಬ್ಬಳು ಹೆತ್ತೋಳೊಬ್ಬಳು ಹೀಗೆ ಋಣ ಅನುಬಂಧ, ನಾವು ಒಂದುಕೊಳ್ಳದೆ ತಾನೇ ನಡೆಯೋ ಪ್ರೀತಿ ಸಂಬಂಧ. ಇಂಥ ಎಲ್ಲ ಸಂಬಂಧದ ಸುತ್ತ ನಮ್ಮ ಅನುಬಂಧ, ಯಾವ ದೈವ ತಂದ ನಮ್ಮ ಇಂಥ ಆನಂದ. ಮಾತೆಲ್ಲಿದೆ ನನ್ನ ಕರುಳ ಹಾಡಿದ